ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಮೂಲಕ ಸ್ವಉದ್ಯೋಗ ಈ ಕುರಿತು ವಜ್ರಳ್ಳಿ ಯಲ್ಲಾಪುರದ ಶರೀಫಾಭಿ ಎಂ ಮುಲ್ಲಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಶರೀಫಾ ಎಂ ಮುಲ್ಲಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಮಹಿಳಾ ಸ್ವಾವಲಂಬನೆ ಅಂದ್ರೆ ಏನು ನಿಮ್ಮ ದೃಷ್ಟಿಯಲ್ಲಿ? ಮಹಿಳಾ ಸ್ವಾವಲಂಬಿ ಅಂದ್ರೆ ನಾವೇ ಏನಾದ್ರು ಸ್ವತಃ ನಾವೇ ಕಾಲ ಮೇಲೆ ನಿಂತ್ಕೊಂಡು ಏನಾದ್ರು ಆಕ್ಟಿವಿಟೀಸ್ ಮಾಡೋ ಸಂಬಂಧಪಟ್ಟ, ಅಂದ್ರೆ ಎಜುಕೇಶನ್ ಇಲ್ಲಾದ್ರೂ ಸಹ ನಾವು ಏನಾದ್ರೂ ಮನೆಯಲ್ಲಿ ಹಪ್ಪಳ ಚಿಪ್ಸ್ ಈ ತರ ಮಾಡಿ ಏನಾದ್ರು ಟೈಲರಿಂಗ್ ಮಾಡಿ ಏನಾದ್ರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಲ್ಲ, ಅದೇ ನಮ್ಮ ಸ್ವಾವಲಂಬನೆ ಅಂತ ಹೇಳ್ಕೊಳ್ತೀನಿ ಸರ್. ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು ಕೆಲಸ ಮಾಡ್ತಾ ಇದೀವಿ ಅಂತ ಕೇಳಿದೀವಿ. ಈ ಒಂದು ಸಂಘಟನೆಯಿಂದ ಮಹಿಳೆಯರಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಪರಿವರ್ತನೆ ಆಗಿದೆ? ಆಕ್ಚುಲಿ ಅಂದ್ರೆ ಸ್ವಸಹಾಯ ಸಂಘ ಅಂದ್ರೆ ಬೇಸ್ ಪಿಲ್ಲರ್ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ಒಂದು ಮಹಿಳೆಯರು ಮನೆಯಲ್ಲಿ ಇರ್ತಿದ್ರು, ಮನೆ ಕೆಲಸ ಅದು ಮಾಡ್ತಾ ಏನು ಅವ್ರಿಗೆ ಏನು ಹೊರಗಡೆಯಿಂದ ಏನು ಗೊತ್ತಿರಲಾಗಿತ್ತು. ಸೊ ನನ್ನ ಬಗ್ಗೆನೇ ಹೇಳ್ಕೊಳ್ಳೋದೇಂದ್ರೆ, ನಾನು ಒಂದು ಸಾಮಾನ್ಯ ಮಹಿಳೆ ಆಗಿದ್ದೆ. ನನ್ನೊಂದು ನನ್ನ ಏಜ್ ಮದುವೆ ಆಗಿ ನಮ್ಮ ವಜ್ರಳ್ಳಿ ಊರಿಗೆ ಬಂದಿದೆ ಅಂದ್ರೆ ನಾನು 16ನೇ ವರ್ಷ. ಈಗ ಅವಾಗ ನನಗೂ ಏನು ಗೊತ್ತಿಲ್ಲಾಗಿತ್ತು, ಏನ್ ಮಾಡಬೇಕು ಏನ್ ಐಡಿಯಾಸ್ ಇಲ್ಲಾಗಿತ್ತು ಅದ್ರ ಬಗ್ಗೆ. ಸೊ ನಾನು ಒಂದು ಸ್ವಸಹಾಯ ಸಂಘಕ್ಕೆ ಸೇರಿ 10 ವರ್ಷ ಆಯ್ತು. ಸೊ 10 ವರ್ಷ ಆದ್ಮೇಲೆ 10 ವರ್ಷಕ್ಕೆ ಸ್ಟಾರ್ಟಿಂಗ್ ನಾನು ಸ್ವಸಹಾಯ ಸಂಘ ಸೇರಿದ ಮೇಲೆ ನನ್ನ ಬುಕ್ಸ್ ಬರೆಯೋದೇ ಬಗ್ಗೆ ಇರಲಿ, ಯಾವ್ದಾದ್ರು ಆಕ್ಟಿವಿಟೀಸ್ ಬಗ್ಗೆ ಇರಲಿ. ಸೊ ಇಂಪಾರ್ಟೆಂಟ್ ಅಂದ್ರೆ ಬ್ಯಾಂಕಿಗೆ ಹೋಗಿ ಒಂದ್ ಚಲನ ಬರೆಯೋದು ಸ್ಲಿಪ್ ಬರೆಯೋದನ್ನು ಗೊತ್ತಿಲ್ಲಾಗಿತ್ತು ನಾವು ನಮ್ಗೆ. ಆ ತರ ಎಲ್ಲ ನಾವು ಸ್ವಸಹಾಯ ಸಂಘದಲ್ಲಿ ಎಲ್ಲ ಕಲ್ತ್ಕೊಂಡ್ರು. ನಾವು ಹೆಂಗ್ ಬ್ಯಾಂಕಿಗೆ ಹೋಗೋದು ವಿಷಯ ಸಂಬಂಧಪಟ್ಟ ಇರಲಿ, ಯಾರ ಜೊತೆ ಮಾತಾಡೋದಿರ್ಲಿ, ಯಾವ ತರ ಮಾತಾಡೋದ್ ವಿಷಯ ಇರ್ಲಿ, ಏನ್ ಟ್ರೈನಿಂಗ್ ಪಡೆಯೋದಿರಿ, ಎಲ್ಲ ಸ್ವಸಹಾಯ ಸಂಘನ ತಿಳ್ಕೊಂಡು ನಾವು ಇಲ್ಲಿನ ತನಕ ಮೇಲ್ಮಟ್ಟ ಬಂದಿದೀವಿ ಸರ್. ನಾವೀಗ ಸಾಮಾನ್ಯವಾಗಿ ಮಹಿಳೆಯರು ಆ 4 ಗೋಡೆಯ ನಡುವೆ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದಂತವರು, ಹೊರಗಡೆ ಒಂದು ಪ್ರಪಂಚಕ್ಕೆ ಬಂದಾಗ ಒಂದು ಬದಲಾವಣೆ ಬೇಕು ಅಂತ ಒಂದು ಮಾರ್ಗದರ್ಶನ ಕೊಡುವವರು ಯಾರು ಅಂತ? ನಾವೇ ಆಕ್ಚುಲಿ ಮಾರ್ಗದರ್ಶನ ಅಂದ್ರೆ ನಾವು ಯಾವ ಸಂಸ್ಥೆ ಮೇಲೆ ಕೆಲಸ ಮಾಡ್ತೀವಿ ಅವ್ರದ್ದು ಮಾರ್ಗದರ್ಶನ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಾ ಹೇಳ್ಕೊಳ್ಳೋದಂದ್ರೆ ನಾನು ಈ ಸಂಘಕ್ಕೆ ಸೇರ್ಪಡೆ ಆದ್ಮೇಲೆ NRLM ಅವರು ನಮ್ಗೆ NRLM ಸ್ಟಾಫ್ಸ್ ಅಂದ್ ಒಂದು ಒಕ್ಕೂಟ ಅವ್ರು ಬಹಳ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಎಂತ ಹಂತ ಹಂತಕ್ಕೂ ಒಂದು ಆಕ್ಟಿವಿಟೀಸ್ ಬಗ್ಗೆನೂ ಇರ್ಲಿ, ಒಂದು ಸ್ವಸಹಾಯ ಸಂಘ ಟ್ರೈನಿಂಗ್ ತರಬೇತಿ ಇರ್ಲಿ, ಯಾವುದಕ್ಕೂ ಸಂಬಂಧಪಟ್ಟನು ನಮ್ಗೆ ಬಹಳ NRLM ಅಂತ ಒಂದು ಸಂಸ್ಥೆ ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ಸರ್. ಪ್ರಿಯದರ್ಶಿನಿ ವಿಕಾಸ ಸ್ವಸಹಾಯ ಸಂಘ ವಜ್ರಳ್ಳಿಯಲ್ಲಿ ಇದೆ, ಇದರ ಒಂದು ಹಿನ್ನೆಲೆ, ಈ ಸಂಘವನ್ನು ಸ್ಥಾಪನೆ ಮಾಡಿರುವ ಒಂದು ಹಿನ್ನೆಲೆ, ಏನೇನು ಚಟುವಟಿಕೆಯನ್ನು ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಈ ಪ್ರಿಯದರ್ಶಿನಿ ಸಂಘ ರಚನೆಯಾಗಿ ಒಂದು 18 ವರ್ಷ ಆಯ್ತು, 18-19 ವರ್ಷ ಆಯ್ತು ಸರ್. 19 ವರ್ಷದಲ್ಲಿ ನಾವು ಸಿಂಪಲ್ ಆಗಿ ಸಾಲ ತಗೊಳ್ಳೋದು, ಮರುಪಾವತಿ ಮಾಡೋದು ಇದೇ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇರ್ತಿದ್ರು ಎಂದು ಒಂದು 8 ವರ್ಷ ಹಿಂದೆ. ಕಡೆಗೆ NRLM ಅಲ್ಲಿ ನಮ್ದು ಎಂಟ್ರಿ ಆದ್ಮೇಲೆ, ನಮ್ಮ ಮೆಂಬರ್ಶಿಪ್ ಪಡ್ಕೊಂಡು ಆದ್ಮೇಲೆ, ಆವಾಗ ನಾವೇನ್ ಮಾಡ್ಕೊಂಡ್ರೆ ಅಂದ್ರೆ ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ಅಂದ್ರೆ ಸಾಲ ತಗೊಂಡ ಸಣ್ಣ ಪುಟ್ಟ ಮಾಡ್ಕೊಂಡು ಏನಾದ್ರು ಒಂದು 5,000 ಸಾಲ ತಗೊಂಡು ಟೈಲರಿಂಗ್ ಮಾಡಿದ್ರು ಒಬ್ರು, ಈ ತರ ಮಾಡಿ ಒಂದು ಪ್ರಿಯದರ್ಶಿನಿ ಸ್ವಸಹಾಯ ಸಂಘದವರು 10 ಜನ 15 ಜನ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಅಂದ್ರೆ ಅಡಿಕೆ ಹಾಳೆ ಒಬ್ರು ಮಾಡ್ತಾ ಇದ್ದಾರೆ, ಒಂದು ಹೋಟೆಲ್ ಇಟ್ಕೊಂಡಿದ್ದಾರೆ, ಒಬ್ರು ತರಕಾರಿ ಮಾರಾಟ ಮಾಡ್ತಾ ಇದ್ದಾರೆ, ಒಬ್ರು ಟೈಲರಿಂಗ್ ಮಾಡ್ತಾ ಇದ್ದಾರೆ, ಒಂದು ಜೂಟ್ ಬ್ಯಾಗ್ ಮಾಡ್ತಾ ಇದ್ದಾರೆ, ಒಬ್ರು ಫಿನೈಲ್ ಲಿಕ್ವಿಡ್ಸ್ ಈ ತರ ಮಾಡ್ತಾ ಇದ್ದಾರೆ, ಹಪ್ಪಳ ಚಿಪ್ಸ್ ಈ ತರ ಮಾಡಿ ಒಬ್ಬೊಬ್ರು ಒಬ್ಬೊಬ್ರು ಜೀವನ ಮಾಡ್ತಾ ಇದ್ದಾರೆ. ಸೊ ಇದೇ ದುಡ್ಡಿಂದ ನಾವೇ ಉಳಿತಾಯ ಕಟ್ತೀವಿ, ಸೊ ಅದೇ ಉಳಿತಾಯದಿಂದ ನಾವೇ ತಗೊಂಡು ನಮ್ಮಿಂದನೇ ನಾವು ಮಾಡ್ಕೊಳ್ತಾ ಇದೀವಿ. ಬ್ಯಾಂಕಿಗೆ ಹೋಗಿ ಸಾಲ ತಗೊಳ್ಳೋದ್ರೆ ಕಿರಿಕಿರಿ ಅನಿಸ್ತದೆ, ಅಲ್ಲಿ ಜಾಮೀನ್ ಬೇಕು, ಬಾಂಡ್ ಬೇಕು, ಇದು ಬೇಕು ಅಂತ ರಗಳೆ ಮಾಡ್ತಾರೆ. ಸೊ ನಮ್ಮ ದುಡ್ಡಿಂದ ನಾವೇ ಬಳಸ್ಕೊಂಡು ನಾವೇ ಸ್ವಾವಲಂಬನೆ ಆಗ್ತಾ ಇದೀವಿ. ಆಕ್ಚುಲಿ ಸ್ವಸಹಾಯ ಸಂಘ ಅಂದ್ರೆ ಬೆಸ್ಟ್ ಪಿಲ್ಲರ್ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ಸ್ವಸಹಾಯ ಸಂಘದೇ ನಾವು ಮುಂದೆ ಹೋಗ್ತೀವಿ, ಹೊರಗಡೆ ಹೋಗ್ಲಿಕ್ಕೆ ನಮ್ಗೆ ಚಾನ್ಸ್ ಅಂದ್ರೆ ಇದೆ ನಮ್ಗಂದ್ರೆ. ಹೊರಗಡೆ ಅಂದ್ರೂ ಈಗ NRLM ಅಲ್ಲಿ ಏನಂತ ಸರಸ್ ಮೇಳ ಅಂತ ನಡೀತದೆ ಸರ್, ಬರೀ ಡಿಸ್ಟಿಕ್ ಲೆವೆಲ್ ಇರಲಿ, ತಾಲೂಕ್ ಲೆವೆಲ್ ಇರಲಿ, ನ್ಯಾಷನಲ್ ಲೆವೆಲ್ ಇರಲಿ ಸರ್, ಸರಸ್ ಮೇಳ ಅಂತ ಕಳಿಸ್ತಾರೆ. ಸೊ ಪ್ರಿಯದರ್ಶಿನಿ ಸಂಘದವರು ಬ್ಯಾಂಗ್ಳೂರು, ಡೆಲ್ಲಿ, ಒಡಿಸ್ಸಾ ಇಂಥದೇ ಮುಂಬೈ ಪ್ಲೇಸಿಗೆ ಹೋಗಿ ನಮ್ದು ಒಕ್ಕೂಟ ನಮ್ದು ಏನು ಪ್ರದರ್ಶನ ನಾವು ಮಾಡ್ತೀವಿಲ್ಲ, ಐಟಮ್ಸ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಹೋಗಿ ಮಹಿಳೆಯರು ಅಲ್ಲಿ ಹೋಗಿ ಸೇಲ್ ಮಾಡ್ಕೊಂಡು ಲಾಭ ಪಡ್ಕೊಂಡಿದ್ದಾರೆ ಸರ್. ಸಾಮಾನ್ಯವಾಗಿ ಜನರು ನಿರೀಕ್ಷೆ ಮಾಡುವಂತದ್ದು ಒಂದು ಬ್ರ್ಯಾಂಡಿಂಗ್ ಇರಬೇಕು ಅಂತ, ಒಂದು ಬ್ರ್ಯಾಂಡ್ ನಲ್ಲಿ ಹೆಸರನ್ನು ವಸ್ತುವನ್ನು ಮಾರಾಟ ಮಾಡಿದ್ರೆ ಹೆಚ್ಚು ಪ್ರಚಾರ ಇಲ್ಲದೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ, ಒಂದು ಗ್ರಾಮೀಣ ಪ್ರದೇಶದ ಒಂದು ಸ್ವಸಹಾಯ ಸಂಘಗಳು ಉತ್ಪಾದನೆ ಮಾಡಿರುವಂತಹ ಒಂದು ವಸ್ತುವನ್ನು ಮಾರಾಟ ಮಾಡಬೇಕಿದ್ರೆ ಏನೇನು ಸವಾಲುಗಳು ಎದುರು ಆಗ್ತವೆ, ಗ್ರಾಹಕರ ಒಂದು ಪ್ರತಿಕ್ರಿಯೆ ಹೇಗಿರ್ತದೆ? ಬಹಳ ಸವಾಲ್ ಬಂದಿದೆ ಸರ್, ಯಾಕಂದ್ರೆ ನಮ್ದು ಲೇಬಲಿಂಗ್ ಇರಲ್ಲ, ಬ್ರ್ಯಾಂಡಿಂಗ್ ಇರಲ್ಲ. ಸೊ ನಾವು ಈ ತರ ಬಹಳ ಸವಾಲ್ ಬಂದಿತ್ತು. ಸೊ ನಾವ್ ಏನ್ ಮಾಡಿದ್ರು, ಫುಡ್ ಪ್ರಾಡಕ್ಟ್ ಸಂಬಂಧಪಟ್ಟ FSSA ಲೈಸೆನ್ಸ್ ಮಾಡ್ಕೊಂಡ್ರು. ಯಾಕೆಂದ್ರೆ ನಮ್ ಸಂಘಕ್ಕೆ ಒಂದು ಲೈಸೆನ್ಸ್ ಇದ್ರೆ, ಫುಡ್ ಪ್ರಾಡಕ್ಟ್ ಲೈಸೆನ್ಸ್ ಇದ್ರೆ ನಾವು ಏನಾದ್ರೂ ಮಾರ್ಕೆಟಿಂಗ್ ಮಾಡಬಹುದಂತ. ಸೊ ನಮ್ಮ NRL ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಏನ್ ಮಾಡ್ಕೊಟ್ರು ಅಂದ್ರೆ, ನಮ್ಗೆ ಆ ತರ ಬ್ರ್ಯಾಂಡಿಂಗ್ ಲೇಬಲಿಂಗ್ ಮಾಡೋದು ಎಲ್ಲ ಅವ್ರು ಕಲ್ಸ್ಕೊಟ್ರು. ಯಾವ ತರ ಮಾಡ್ಬೇಕು, ಪ್ಯಾಕೇಜಿಂಗ್ ಹೆಂಗ್ ಮಾಡ್ಬೇಕು, ಹೆಂಗ್ ಸೇಲ್ ಮಾಡ್ಬೇಕು, ಆ ತರ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸರ್, ಯಾವ ತರ ಮಾಡ್ಬೇಕಂತ. ಬಟ್ ನಮಗೂ ಸೇಲ್ ಅಂದ್ರೆ ಲೋಕಲ್ ಜಾಸ್ತಿ ಸೇಲ್ ಆಗತ್ತೆ, ನಮ್ಗೇನು ಮಾರ್ಕೆಟಿಂಗ್ ಒಂದು ಅವೈಲೇಬಲ್, ನಮ್ಗೆ ಮಾರ್ಕೆಟಿಂಗ್ ಸಿಗ್ತಾ ಇಲ್ಲ. ಒಂದು ಬ್ರ್ಯಾಂಡ್ ಮಾಡಿ ನಾವೇ ಸ್ವತಃ ಏನಾದ್ರೂ ಮಾಡುವ ಅಂದ್ರೆ ನಮ್ಗೆ ಮೇಲ್ಮಟ್ಟ ಏನು ಮಾರ್ಕೆಟಿಂಗ್ ಆಗ್ತಾ ಇಲ್ಲ. ಸೊ ಲೋಕಲ್ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ನಾವು ಇನ್ನೂ ತನಕ. ಆಮೇಲೆ ಶರೀಫ್ ಅವರಿಗೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ನಿಮ್ಮ ಸಂಘದ ಸದಸ್ಯರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದೆ, ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಈಗ ಟೈಲರಿಂಗ್ ಮಾಡುವುದಾಗಬಹುದು ಅಥವಾ ಒಂದು ಹ್ಯಾಂಡ್ ಕ್ರಾಫ್ಟ್ಸ್ ಆಗ್ಬಹುದು, ಆರ್ಟ್ಸ್ ಆಗ್ಬಹುದು, ಪೇಂಟಿಂಗ್ ಆಗ್ಬಹುದು, ಈ ಚಟುವಟಿಕೆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಈಗ ಸ್ವಂತ ನಾನೇ ಒಬ್ಳು ಆಕ್ಟಿವಿಟೀಸ್ ಮಾಡ್ತೀನಿ, 13 ಆಕ್ಟಿವಿಟೀಸ್ ನಾನೇ ಸ್ವತಃ ನಡೆಸ್ತಾ ಇದ್ದೀನಿ. ಸಣ್ಣ ಪುಟ್ಟ ಮಾರ್ಕೆಟಿಂಗ್ ಮಾಡ್ತೀನಿ, ನನ್ಗೆ ಅಂದ್ರೆ ಬಿಸ್ನೆಸ್ ಇಂದ ಲಾಭ ಅಂತ ಒಂದಿಲ್ಲ, ನನಗೊಂದು ಖುಷಿ ಅದು, ಒಂದು ನಾನು ಮಾಡೋದು, ನನಗೊಂದು ಕಲೆ ನನ್ನ ಹತ್ರ ಇದೆಯಲ್ಲ, ನಾನು 4 ಜನಕ್ಕೆ ಹೇಳ್ಕೊಡ್ಬೇಕಂದ್ರೆ ನನ್ನ ಹತ್ರ ಒಂದು ಕಲೆ ಇದೆ ಅಲ್ವಾ, ಅದೇ ಖುಷಿ. ಮತ್ತೆಂತಂದ್ರೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದೆಲ್ಲ ಮಾಡ್ತಾ ಇರೋದ್ರೆ, ಟೈಮ್ ಪಾಸ್ ಮಾಡೋದು ಬೇರೆ ಟಿವಿ ಮೊಬೈಲ್ ನೋಡಿದ್ಬಿಟ್ಟು ನಾನು ಇದೇ ಮಾಡ್ತಾ ಇರ್ತೀನಿ. ಈ ಟೈಲರಿಂಗ್ ಅಲ್ಲಿ ಅಂದ್ರೆ ಬ್ಲೌಸ್ ಡಿಸೈನರ್ ಬ್ಲೌಸ್ ಇರಲಿ, ಡ್ರೆಸ್ಸಸ್ ಇರಲಿ ಮಾಡ್ತೀನಿ. ಸೊ ಮತ್ ನಾನು ಒಂದು ಏನ್ ಕಲ್ತಿದ್ದೇನಂದ್ರೆ, ನಾನ್ ಸುತ್ತಮುತ್ತಲ ನಮ್ದೆ ಅಲ್ಲಿ ಅಡಿಕೆ ಹಾಳೆ ಎಲ್ಲ ಇರುತ್ತೆ, ಅಡಿಕೆ ಬಿದ್ದಿರುತ್ತಲ್ವಾ, ಸೊ ಅದು ಆ ಹಾಳೆಯನ್ನು ತಗೊಬಂದಿ ಅದಕ್ಕೆ ಒಂಥರ ಆಕಾರ ಕೊಟ್ಟು ಅವಕ್ಕೆ ಫ್ಲವರ್ ಪಾಟ್ಸ್ ಫ್ಲವರ್ಸ್ ಒಂದು ವೆರೈಟಿ ಅದು ಅಂತ ನಾನು ಗೋವಾಕ್ಕೆ ಎಲ್ಲ ಸೇಲ್ ಮಾಡ್ತೀನಿ ಸರ್. ಬೇರೆ ಬೇರೆ ವೆರೈಟಿ ಟೈಪ್ಸ್ ಅದೇ ಇರುತ್ತೆ. ಸೊ ನಮ್ದು ವೇಸ್ಟ್ ಮಟೀರಿಯಲ್ ಇರುತ್ತಲ್ವಾ, ನಾವು ಒಂದು ಬಳಸಲ್ಲ ಸರ್, ಆ ತರ ಆ ಪ್ರಾಡಕ್ಟ್ಸ್ ಅನ್ನ ತಗೊಂಡು ನಾನು ಅದಕ್ಕೆ ಒಂದು ಅಲಂಕಾರಿಕ ವಸ್ತು ತನ್ನ ರೆಡಿ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ. ಸೊ ಮೆಹಂದಿ ಡಿಸೈನ್ ಅಷ್ಟೇ, ಮೆಹಂದಿ ಬೇರೆ ಕಡೆ ಹೋಗಿ ಅಂದ್ರೆ ಮದುವೆ ಸೀಸನ್ ಟೈಮ್ ಮೆಹಂದಿ ಡಿಸೈನ್ಸ್ ಇರುತ್ತೆ. ಈ ರೆಸಿನ್ ಆರ್ಟ್ಸ್ ಅಂತ ಹೊಸ ಬಂದಿದೆ, ಈಗ ನಾವು ಹೊಸ ಈಗ ಒಂದು ಮಾಡ್ತಾ ಇದೀವಿ ಎಲ್ಲ ಸಂಘದವರು ಪ್ರಿಯದರ್ಶಿನಿ ಅಂದ್ರೆ. ಪ್ರತಿ ಸಲ ದೀಪಾವಳಿ ಸಂಬಂಧಪಟ್ಟ ಏನಾದ್ರು ಮಾಡ್ತೀವಿ, ಲಾಸ್ಟ್ ಇಯರ್ ದೀಪ ತರ ಮಾಡಿದ್ ಕ್ಯಾಂಡಲ್ ಇಲ್ಲ, ಸೊ ಒಂದು ಆರ್ಟಿಫಿಷಿಯಲ್ ತರ ದೀಪ ಒಂದು ರೆಡಿ ಮಾಡ್ತಾ ಇದೀವಿ. ಈ ವರ್ಷ ಒಂದು ನಾವೆಲ್ಲ ಸೇರಿ ಕ್ಯಾಂಡಲ್ ಮಾಡುವ ಅಂತ. ಸೊ ಕ್ಯಾಂಡಲ್ ಯಾವ ತರ ಅಂದ್ರೆ, ಈಗ ಉದ್ದ ಸೈಜ್ ಸಿಗತ್ತಲ್ಲ, ಸೊ ಆ ತರ ಕ್ಯಾಂಡಲ್ಸ್ ಇಲ್ಲ. ಈಗ ಅಂದ್ರೆ ದೀಪಾವಳಿ ಟೈಮ್ ನೀವು ಸ್ವೀಟ್ ಕೊಡಿಸ್ತೀರಿ, ಕೊಡ್ತಿರಲ್ವಾ, ಸೊ ಅದೇ ತರ ಸ್ವೀಟ್ ಅಲ್ಲಿ ಲಾಡು ಕ್ಯಾಂಡಲು, ಬರ್ಫಿ ಕ್ಯಾಂಡಲು, ಜಿಲೇಬಿ ಈ ತರ, ಮೋದಕ್ ಈ ತರ ಕ್ಯಾಂಡಲ್ಸ್ ಮಾಡಿ ಪ್ಯಾಕಿಂಗ್ ಮಾಡಿ ಅದಕ್ಕೆ ಚಂದ ಮಾಡಿ ಲೇಬಲಿಂಗ್ ಅಂತ ಮಾಡಿ ರೆಡಿ ಮಾಡುವ ಅಂತ ನಾವೆಲ್ಲರೂ ಒಂದು ಮನಸ್ಸಲ್ಲಿ ಮಾಡ್ಕೊಂಡಿದ್ವಿ. ಈ ತರ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಎಲ್ಲರಿಗೂ ಒಂಥರ ಕ್ಯಾಂಡಲ್ಸ್ ಅಂದ್ಮೇಲೆ ಈಗ ಹೂವಿನ ಕ್ಯಾಲೆಂಡರ್ಸ್ ಬರುತ್ತೆ, ಉದ್ದ ಕ್ಯಾಂಡಲ್ಸ್ ಬರುತ್ತೆ, ಈ ತರ ಬೇಡ. ಅಂದ್ರೆ ಪ್ಯಾಕೆಟ್ ಅಲ್ಲಿ ಈಗ ಗಿಫ್ಟ್ಸ್ ಕೊಡೋ ಜೊತೆಗೆ ಇದನ್ನು ಕೊಡಬಹುದಲ್ವಾ, ಒಂದು ಆರ್ ಪೀಸ್ ಏನಾದ್ರೂ ಹಾಕಿ ಲಾಡು ಕ್ಯಾಂಡಲ್ಸ್ ತರ ಸೇಮ್ ಲುಕ್ ಲೈಕ್ ಹೆಂಗ್ ಕಾಣುತ್ತೆ ಅಂದ್ರೆ ಸೇಮ್ ಬೂಂದಿ ಲಾಡು, ಬರ್ಫಿ ಈ ತರ, ಜಿಲೇಬಿ ಅಂದ್ರೆ ಲುಕ್ ಸೇಮ್ ಅದೇ ತರ ಕಾಣುತ್ತೆ ಸರ್. ಸೊ ಆ ತರ ಈಗ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡಿದೀವಿ, ಅಕ್ಟೋಬರ್ ದಲ್ಲಿ ಮಾಡುವ ಅಂತ ಮಾಡ್ಕೊಂಡಿದ್ವಿ. ಇನ್ನೊಂದು ವಿಚಾರ, ನೀವು ಪ್ರಸ್ತಾಪ ಮಾಡಿರುವಂತಹದ್ದು ಈ ಜೂಟ್ ಬ್ಯಾಗ್ ಅಥವಾ ಒಂದು ಸೆಣಬಿನ ಚೀಲವನ್ನು ಮಾಡುವಂತಹದ್ದು, ಇದು ಹೇಗೆ ನಡೀತಾ ಇದೆ? ಅದು ನಡೀತಾ ಇದೆ ಸರ್. ಜೂಟ್ ಬ್ಯಾಗ್ ಅಂದ್ರೆ ನಾವು ಅಹಮದಾಬಾದ್ ಇಂದ ರಾ ಮಟೀರಿಯಲ್ ತರಿಸ್ತಾ ಇದ್ದೀನಿ. ಸೊ ನಾನು 4-5 ಜನಕ್ಕೆ ಮಹಿಳೆಯರಿಗೆ ಒಂದು ಅವರಿಗೂ ಸ್ವಾವಲಂಬನೆ, ಏನಾದ್ರೂ ಕೆಲಸ ಸಿಗ್ಲಿ ಅಂತ ಒಂದು ಬ್ಯಾಗ್ ಹೊಲ್ದ್ರೆ ಇಷ್ಟು ಅಮೌಂಟ್ ಅಂತ ಕೊಡುವ ಅಂತ ಅವ್ರಿಗೆ ಇಟ್ಕೊಂಡು ಒಂದು ಬ್ಯಾಗ್ ಹೊಲ್ದ್ರೆ ಒಂದು 10-15 ರೂಪಾಯಿ ಕೊಡಿಸ್ತೀವಿ. ಆ ತರ ಮಾರ್ಕೆಟಿಂಗ್ ಮಾಡ್ತಾ ಇದೆ. ಸೈಜ್ ಮೇಲೆ ಇರುತ್ತೆ, 12x14, 14x16 ಈ ತರ ಸೈಜ್ ಮೇಲೆ ಬ್ಯಾಗ್ಸ್ ಇರುತ್ತೆ. ಫಸ್ಟ್ ಲೋಕಲ್ ಸೇಲ್ ಮಾಡಿದ್ರು, ಕಡೆಗೆ ಸರಸ್ ಮೇಲ್ ಅಂತ ಹೊರಗಡೆ ಕಳಿಸಿದ್ರು, ಮತ್ತೆ ಫೌಂಡೇಶನ್ ಅವರು, ಈಗ ಸಣ್ಣ ಪುಟ್ಟ ದಾನ್ ಫೌಂಡೇಶನ್ ಅವರು ಇರ್ತಾರಲ್ಲ ಸಂಘ ಸಂಸ್ಥೆಯವರು, ಅವ್ರು ನಮ್ಮ ಹತ್ರ ಬ್ಯಾಗ್ ಪರ್ಚೇಸ್ ಮಾಡ್ಕೊಂಡ್ರಿ, ಅವ್ರ ಸಂಘಕ್ಕೆ ಬುಕ್ಸ್ ಎಲ್ಲ ಇಡ್ಲಿಕ್ಕೆ ಅಂದ್ರೆ ತರ ಬುಕ್ ರಿಜಿಸ್ಟರ್ಸ್ ಇರುತ್ತಲ್ವ ಆ ತ ಸೈಜ್ ಗೆ ಹೊಲ್ಕೊಡ್ರಿ ಅಂತ ಹೇಳಿದ್ದಾರೆ. ಸೊ ಆ ತರ ಹೊಲಿತಾ ಒಂದು ಸಣ್ಣ ಪುಟ್ಟ ಹೋಗ್ತಾ ಇದೆ ಸರ್ ಬಿಸ್ನೆಸ್ ಒಂದಕ್ಕೆ ದಾರಿ. ಅಂದ್ರೆ ಈಗ ಬೇಕಾಗಿರುವಂತಹ ಒಂದು ಈ ಕಚ್ಚಾ ವಸ್ತುವನ್ನು ತರಿಸುವಂತಹದ್ದು ಮತ್ತು ಬೇರೆ ಬೇರೆ ಶೇಪ್ ನಲ್ಲಿ ಅದನ್ನ ಬ್ಯಾಗ್ ಅನ್ನು ಹೊಲಿಯುವಂತಹದ್ದು, ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಈಗ ನಾನು ನಮ್ಗೆ ಹುಬ್ಳಿ ಸಮೀಪ ಆಗತ್ತೆ, ಹುಬ್ಳಿ ಸಮೀಪ ಆಗತ್ತೆ, ಸೊ ರಾ ಮಟೀರಿಯಲ್ ಅಲ್ಲಿಂದ ತರಿಸುವ ಅಂತ ನಾವು ಪ್ಲಾನ್ ಮಾಡಿದ್ರು. ಸೊ ಅಲ್ಲಿಂದ ರಾ ಮಟೀರಿಯಲ್ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ. ಸೊ ನಾವು ಏನ್ ಮಾಡಿದ್ರು, ಒಂದು 10 ರೂಪಾಯಿ ಆದ್ರೂ ಅಡ್ಡಿಲ್ಲ, ಅದೇ 10 ರೂಪಾಯಿ ನಾವು ಬ್ಯಾಗ್ ಹೊಲಿಯಕ್ಕೆ ಕೊಡ್ಬೋದಲ್ಲ. ಸೊ ನಾವು ಅಹಮದಾಬಾದ್ ಕಲ್ಕತ್ತಾದಿಂದ ರಾ ಮಟೀರಿಯಲ್ ತರಿಸ್ತಾ ಇದ್ದೀನಿ. ರಾ ಮಟೀರಿಯಲ್ ಅಲ್ಲಿ ಚೈನ್ ಇರ್ಲಿ, ಅದರದ್ದು ಅದಕ್ಕೆ ಕಲರ್ಸ್ ಇರ್ಲಿ, ಮತ್ತು ಬ್ಯಾಗಿನ ಹ್ಯಾಂಡಲ್ ಇರುತ್ತೆ ಸಪರೇಟ್ ಸಪರೇಟ್, ಎಲ್ಲ ಅಲ್ಲಿಂದ ರಾ ಮಟೀರಿಯಲ್ ತರಿಸ್ತಾ ಇದ್ದೀನಿ. ಸೊ ಶೇಪಿಗೆ ಅಂದ್ರೆ ನಮ್ಗೆ ಹೇಳ್ತಾರೆ ಅವ್ರು ಯಾವ ಸೈಜ್ ಗೆ ಬೇಕು, 14x16 ಇರ್ಲಿ, 12x8 ಇರ್ಲಿ, ಯಾವ ಸೈಜ್ ಗೆ ಬೇಕು ಆ ತರ ಶೇಪ್ ಕಟ್ ಮಾಡಿ ಜಸ್ಟ್ ನಾವು ಒಂದು ಮಾರ್ಕೆಟಿಂಗ್ ಬ್ಯಾಗ್ ತರ ಲುಕ್ ಲೈಕ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ತರ ಇದೆ ಸರ್, ಆ ತರ ಮಾಡ್ತಾ ಇದೀವಿ. ಈಗ ವ್ಯಾನಿಟಿ ಬ್ಯಾಗ್ ಆಗ್ಬಹುದು ಅಥವಾ ಪರ್ಸ್ ಆಗ್ಬಹುದು, ಮೊಬೈಲ್ ಪರ್ಸ್ ಆಗ್ಬಹುದು, ಇಂಥದ್ದನ್ನ ಎಲ್ಲ ಮಾಡ್ತೀರಾ? ಹಾ ಸರ್, ಆ ತರ ಮಾಡ್ತೀವಿ. ಬಟ್ ಈಗ ವ್ಯಾನಿಟಿ ಬ್ಯಾಗ್ ಗೆ ಸ್ವಲ್ಪ ಅದು ವ್ಯಾನಿಟಿ ಬ್ಯಾಗ್ ತರಾನೇ ಇರುತ್ತೆ, ಸೊ ಅದಕ್ಕೆ ಜಾಸ್ತಿ ಚೈನ್ಸ್ ಎಲ್ಲ ಇರುತ್ತೆ ಅದಕ್ಕೆ. ಸೊ ಈ ತರ ಇನ್ನೂ ತನಕ ಸ್ಟಾರ್ಟ್ ಮಾಡಲಿಲ್ಲ. ಮಾರ್ಕೆಟಿಂಗ್ ಬ್ಯಾಗ್ ಅಂತ ನಾವು ಮಾಡಿ ಸಣ್ಣ ಸೈಜ್ ಇಂದ ಒಂದು ದೊಡ್ಡ ಸೈಜ್ ಅಂದ್ರೆ ಅಡಿಕೆ ಚೀಲದಿಂದನು ಒಂದು ದೊಡ್ಡ ಮಾರ್ಕೆಟಿಂಗ್ ಬ್ಯಾಗ್ ಸಾಮಾನು ತರಕಾರಿ ಸಾಮಾನು ತಗೊಳ್ತಾರ ಆ ತರ ಮಾಡ್ತಾ ಇದೀವಿ ಸರ್. ಇದರಲ್ಲಿ ಫೈನ್ ಕ್ವಾಲಿಟಿ ಅಂತ ಏನಾದ್ರು ಉಂಟಾ? ಹಾ ಸರ್, ಇದು ಕ್ವಾಲಿಟಿ ಇದೆ. ಫಿಲ್ಟರ್ ಅಂದ್ರೆ ನೀರೆಲ್ಲ ತಾಗಲ್ಲ ಸರ್, ವಾಟರ್ ಪ್ರೂಫ್ ಇದೆ, ಒಳಗಡೆ ಪ್ಲಾಸ್ಟಿಕ್ ತರ ಕವರ್ ಆಗಿರುತ್ತದೆ, ನೀರನ್ನು ಏನು ವಸ್ತುಗೆ ತಾಗಲ್ಲ ಸರ್ ಈ ತರ ಇದೆ ಸರ್ ಬಟ್ಟೆಗೆ. ಅಂದ್ರೆ ಬ್ಯಾಗ್ಗಳ ಒಂದು ವಿಲೇವರಿ ಅಥವಾ ಮಾರುಕಟ್ಟೆ ಎಲ್ಲ ಸ್ಥಳೀಯವಾಗಿ ಆಗ್ತಾ ಇದೆಯಾ ಅಥವಾ ಹೊರಗಡೆ ಕಳಿಸಬೇಕು? ಈ ಸ್ಥಳೀಯ ಲೋಕಲ್ ಲೋಕಲ್ನು ಮಾಡ್ತಾ ಇದೀವಿ, ಹೊರಗಡೆನೆ ಜಾಸ್ತಿ ಹೋಗಲ್ಲ, ಸಣ್ಣ ಪುಟ್ಟ ಹೋಗ್ತಾ ಇದೆ. ಜಾಸ್ತಿ ಲೋಕಲ್ ಸೇಲ್ ಬಹಳ ಆಗ್ತಾ ಇದೆ ಸರ್. ಲೋಕಲ್ ಅಲ್ಲಿ ಬೇಕಾಗತ್ತೆ ಎಲ್ಲ, ಟಿಫಿನ್ಗೆ ಆಗ್ಲಿ, ಒಂದ್ ಅಡಿಕೆಗೆ ಆಗ್ಲಿ, ಎಲ್ಲರೂ ಒಂದ್ ಸಣ್ಣ ಪುಟ್ಟ ಬ್ಯಾಗ್ ಸಿಗಾಗತ್ತೆ. ಸುಮ್ನೆ ಈ ತರ ಚೀಲ ತಗೊಂಡು ಈ ತರ ಲುಕ್ ಕಾಣತ್ತೆ, ಕಲರ್ಸ್ ಇದೆ ಸರ್, ಅದಕ್ಕೆ ನಾವು ಡಿಸೈನ್ ಮಾಡಿದೀವಿ, ಕಲರ್ಸ್ ತರ ಮಾಡ್ಕೊಂಡಿದೀವಿ. ಅದಕ್ಕೆ ಅದು ಗೋಣಿ ಚೀಲ ಅಂತ ಹೇಳ್ತಾರಲ್ಲ ಸರ್, ಅಕ್ಕಿದ ಅದೇ ಬಟ್ಟೆ ಆಕ್ಚುಲಿ ಅದು. ಸೊ ಅದಕ್ಕೆ ನಾವು ಡಿಸೈನ್ ಮಾಡಿ ಫಿಲ್ಟರ್ ಮಾಡಿ ಅದಕ್ಕೆ ಅದು ಪ್ಲಾಸ್ಟಿಕ್ ಕವರ್ ಮಾಡಿ ನಮ್ಗೆ ಕೊಡ್ತಾರೆ ಸರ್ ರಾ ಮಟೀರಿಯಲ್. ಕಸದಿಂದ ರಸ ನೀವು ಅವಾಗ ಪ್ರಸ್ತಾಪ ಮಾಡಿರುವಂತದ್ದು ಬೇರೆ ಬೇರೆ ತ್ಯಾಜ್ಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಒಂದು ಡೆಕೋರೇಟಿವ್ ಐಟಮ್ ಆಗ್ಬಹುದು ಅಥವಾ ಒಂದು ಅಲಂಕಾರಗಳಾಗ್ಬಹುದು, ಇದನ್ನ ಕೂಡ ನೀವು ಮಾಡ್ತೀರಿ ಅಂತ ಹೇಳಿ, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಈಗ ಅಡಿಕೆ ಹಾಳೆ ಅಂತ ಹೇಳ್ದಲ್ಲ ಸರ್, ಸೊ ಅದನ್ನು ವೇಸ್ಟ್, ಈಗ ನಾವು ಹೊತ್ತಾಕ್ತಿವಿ, ವೇಸ್ಟ್ ಅಂತ ಆಗಲ್ಲ ಸರ್, ಪ್ಲೇಟ್ಸ್ ಎಲ್ಲ ಮಾಡ್ತಾರೆ, ಗೊಬ್ಬರ ಆಗ್ತದೆ, ಪ್ಲೇಟ್ ಮಾಡ್ತೀವಿ ಆ ತರ ಮಾಡ್ತೀವಿ. ಸೊ ಈ ತರಕ್ಕೆ ನಾವು ಏನಾದ್ರು ಡೆಕೋರೇಟ್ ಅಂದ್ರೆ ಪ್ಲಾಸ್ಟಿಕ್ ಇಂದ ಇದು ಮಾಡುವ ಅಂತ ಮಾಡಿದ್ರೆ ಪ್ಲಾಸ್ಟಿಕ್ ಹೂ ಬಳಸ್ತೀವಿ, ಮಾರ್ಕೆಟ್ ಅಲ್ಲಿ ತಗೋ ಬಂದು ಬೊಕೆಗೆ ಹಾಕ್ತಿವಲ್ಲ, ಸೊ ನಾವು ಈ ತರ ಬಳಸ್ಕೊಟ್ರೆ ಹೆಂಗೆ ಅಂದ್ರೆ, ನಾನು ಸಹ ಇದು ನಮ್ ಫಂಕ್ಷನ್ಸ್ ಗೆಲ್ಲ ಅವಾಗ ನನ್ನ ಹತ್ರ ಬುಕ್ಕೆ ಎಲ್ಲ ತಗೊಂಡು ಹೋಗ್ತಾರೆ ಸರ್, ಬುಕ್ಕೆ ಕೊಡ್ರಿ ಯಾಕಂದ್ರೆ ಈಕೋ ಫ್ರೆಂಡ್ಲಿ ಆಗ್ಲಿ ಅಂತ. ಸೊ ಪ್ಲಾಸ್ಟಿಕ್ ಬಳಸಬಾರದು ಅಂದ್ರೆ ನಾವು ಆರ್ಟಿಫಿಷಿಯಲ್ ಬೇಡ, ನನ್ನ ಸ್ವಂತ ಏನ್ ಮಾಡ್ತೀವಲ್ವ, ಸೊ ಅದರ ಸಂಬಂಧಪಟ್ಟ ಅದರಲ್ಲಿ. ಮತ್ತು ಬೆಂಡ್ ಅಂತ ಸಿಗತ್ತೆ ಸರ್, ನಮ್ಮ ಕಾಡಲ್ಲಿ ಸಿಗತ್ತೆ, ಅದು ಒಂದು ಕೋಲ್ ತರ ಇರುತ್ತೆ, ಸೋಲಾ ವುಡ್ ಅಂತಾನೆ ಹೇಳ್ತಾರೆ ಸರ್ ಅದಕ್ಕೆ, ಅದರಿಂದಾನೇ ಹೂ ಮಾಡ್ತೀನಿ, ಹೂ ಮಾಡಿ ರೆಡಿ ಮಾಡಿ. ಮತ್ ಗ್ರಾಸ್ ಎಲ್ಲ ಇರತ್ತಲ್ಲ ಹೊರಗಡೆ, ಎಲ್ಲ ಗ್ರಾಸ್ ಎಲ್ಲ ಇರತ್ತಲ್ವಾ, ಹಾ ಸರ್, ಗ್ರಾಸಸ್ ಎಲ್ಲ ಇರತ್ತಲ್ವಾ, ಅದಕ್ಕೆ ಒಣಗಿಸಿ ಚಂದ ಮಾಡಿ ಒಣಗಿಸಿ ಅದಕ್ಕೆ ಕಲರ್ ಕೊಟ್ಟು ಅದಕ್ಕೂ ನಾನು ಡೆಕೋರೇಟ್ ಮಾಡ್ತೀನಿ ಈ ತರ ಮಾಡಿ. ವೇಸ್ಟ್ ಐಟಮ್ಸ್ ಇರತ್ತಲ್ಲ, ಸೊ ಈಗ ಸಿಂಪ್ಟಿಂಗ್ ಅಂದ್ರೆ ಈಗ ಮೊನ್ನೆ ಟಿಶ್ಯೂ ಪೇಪರ್ ವೇಸ್ಟ್ ಆಗಿತ್ತು, ಟಿಶ್ಯೂ ಪೇಪರ್ ಇಂದ ಅದಕ್ಕೆ ವಾಲ್ ಪೇಂಟಿಂಗ್ ಅಂದ್ರೆ ಡಿಸೈನ್ ಮಾಡಿದ್ದೀನಿ, ಕಾರ್ನ್ ಫ್ಲವರ್ ಇರುತ್ತಲ್ಲ ಅದ್ರ ಹಿಟ್ಟಿಂದ ನಾನು ಪೇಂಟಿಂಗ್ ಮಾಡಿದ್ದೀನಿ. ಅದೇ ಒಂದು ವೇಸ್ಟ್ ಐಟಮ್ ನಂಗೆ ಎಲ್ಲೂ ಏನಾದ್ರೂ ಕಾಣ್ತಪ್ಪ ಅದಕ್ಕೆ ಏನಾದ್ರೂ ಮಾಡುವ ಅಷ್ಟೇ, ಏನಾದ್ರು ಡಿಸೈನ್ ಕೊಡುವ ಅದಕ್ಕೆ ಲುಕ್ ಚೇಂಜ್ ಮಾಡುವ ಅಂತ ನನ್ಗೆ ಆಸೆ ಸರ್. ಇದನ್ನ ಹೇಗೆ ಕಲ್ತ್ರಿ ಅಂತ, ಒಂದು ವಸ್ತು ಒಂದು ಕಚ್ಚಾ ವಸ್ತುವನ್ನ ಒಂದು ತ್ಯಾಜ್ಯವಾಗಿ ಬಿಸಾಡುವುದರ ಬದಲು ಅದನ್ನು ಒಂದು ಕಲೆಯನ್ನು ಅರಳಿಸಬಹುದು ಅಂತ ಹೇಗೆ ನೀವು ಯೋಚನೆ ಮಾಡ್ತೀರಿ? ನಂಗೆ ಮುಂಚೆಯಿಂದ ಬಹಳ ಇಂಟ್ರೆಸ್ಟ್, ಯಾಕಂದ್ರೆ ಈ ತರ ಏನಾದ್ರೂ ಕ್ರಾಫ್ಟ್ಸ್ ಅಲ್ಲಿ ಬಹಳ ಇಂಟ್ರೆಸ್ಟ್. ನನಗೂ ಹಿಂಗ್ ಒಂದಂದ್ರೆ ಬಿಸ್ನೆಸ್, ನನ್ನ ಜಾಬ್ ಆ ತರ ಇಂಟ್ರೆಸ್ಟ್ ಇಲ್ಲ, ಬಿಸ್ನೆಸ್ ಅಲ್ಲಿ ಇರ್ಲಿ, ಹೊಸ ಉದ್ಯಮ ಮಹಿಳೆ ಆಗ್ಬೇಕು ಅಂತ ಬಹಳ ಇಂಟ್ರೆಸ್ಟ್ ಇದೆ ಸರ್ ನನ್ಗೆ. ಅದ್ ಸಂಬಂಧಪಟ್ಟ ನಾನು ಯಾವ್ದೊಂದು ವಿಷಯಕ್ಕೆ ಸಂಬಂಧಪಟ್ಟ ಒಂದ್ ನೋಡಿದ್ರೆ ಅದಕ್ಕೆ ಏನಾದ್ರೂ ಮಾಡುವ ಅಂತ ತಲೆ ಹೊಡಿತಾ ಇರ್ತೀನಿ. ಅಂದ್ರೆ ಏನಾದ್ರೂ ಮಾಡುವ, ಡಿಸೈನ್ ಕೊಡುವ ಅಂತ. ಹಿಂಗೆ ಈಗ ನಾನು ಹೂ ಮಾಡಿದೆ ಮೊನ್ನೆ, ಅದಕ್ಕೆ ನಾನು ಕಲರ್ ಆರ್ಟಿಫಿಷಿಯಲ್ ಹಾಕಿದ್ದೀನಿ. ಸೊ ನನ್ಗೇನಿಸ್ತು, ಆರ್ಟಿಫಿಷಿಯಲ್ ಯಾಕೆ ಕಲರ್ ಆಗ್ಬೇಕಪ್ಪ? ನಾವು ಅರಶಿನ ಹಿಟ್ಟು ಇರುತ್ತೆ, ಆರೆಂಜ್ ಕಲರ್ ಹಾಕ್ಬೋದು, ಬೀಟ್ರೂಟ್ ಸಿಗತ್ತೆ ಆ ಕಲರ್, ಆ ಕಲರ್ ಮತ್ತೆ ಹೂವಿನ ವೆರೈಟಿ ವೆರೈಟಿ ಕಲರ್ಸ್ ಇರುತ್ತೆ. ಸೊ ಅದಕ್ಕೆ ಏನಾದ್ರೂ ಮಾಡಿ ಆ ಹೂಗಿನ ಬಣ್ಣನೇ ಚೇಂಜ್ ಮಾಡಬಹುದಲ್ವಾ? ಸೊ ನಾವು ಅದಕ್ಕೂ ಆರ್ಟಿಫಿಷಿಯಲ್ ತೆಗಿಬಹುದಲ್ವಾ? ಪೇಂಟ್ ಯಾಕೆ ಬಳಸ್ಕೊಡ್ಬೇಕು? ಇದಕ್ಕೆ ಏನಾದ್ರು ಮಾಡುವಂತ ಅದು ಒಂದು ಟ್ರೈ ಮಾಡ್ತಾ ಇದ್ದೀನಿ, ಅದು ಕಲರ್ಸ್ ಏನಾದ್ರೂ ಚೇಂಜ್ ಮಾಡುವ ಅಂತ ಸರ್. ಇದಲ್ಲದೆ ಬೇರೆ ಒಂದು ಒಂದು ಕೈಚಳಕವನ್ನು ತೋರಿಸುವಂತಹ ಬೇರೆ ಆರ್ಟ್ಗಳು ಏನೇನು? ಹಾ ಸರ್, ಈಗ ಹೊಸದೊಂದು ರೆಸಿನ್ ಆರ್ಟ್ಸ್ ಅಂತ ಸ್ಟಾರ್ಟ್ ಆಗಿದೆ. ಮಂಡ್ಲಾಸ್ ರೆಸಿನ್ ಆರ್ಟ್ ಅಂದ್ರೆ ಒಂದು ಕೆಮಿಕಲ್ ಸರ್, ಆಕ್ಚುಲಿ ಅದು ಆರ್ಟ್ ಅಲ್ಲಿ ಬರುತ್ತೆ ಕೆಮಿಕಲ್. ಈಗ ಆನಿವರ್ಸರಿ ಗಿಫ್ಟ್ಸ್, ಕೀ ಚೈನು ಅಂತದೇ ಒಂದು ಫ್ಯಾಷನ್ ಸ್ಟಾರ್ಟ್ ಆಗಿದೆ ಸರ್. ಅದೊಂದು ಕೆಮಿಕಲ್ ಅಲ್ಲಿ ಬಡಿಸಿ, ಈಗ ನಿಮ್ದು ಒಂದು ವಸ್ತು ಇರತ್ತಲ್ವಾ ಮೆಮೊರಿಯಬಲ್, ಅದು ನಿಮ್ ಹಾಳಾಗದೆ ನಿಮ್ಮ ಹತ್ರನೇ ಶಾಶ್ವತ ಇರಬೇಕಂದ್ರೆ ಅದಕ್ಕೆ ನಾವು ಒಂದು ಕೆಮಿಕಲ್ ಅಲ್ಲಿ ಬಡಿಸಿ ಒಂದು ಡಿಸೈನರ್ ಡಿಸೈನ್ ಮಾಡಿ ಅದಕ್ಕೆ ಲುಕ್ ಚೇಂಜ್ ಮಾಡಿ. ಸಪೋಸ್ ನಿಮ್ಮ ಒಂದು ಯಾರಾದ್ರೂ ಒಬ್ರು ಹೂ ಕೊಟ್ಟಿರ್ತಾರೆ, ಅದು ನಮ್ಗೆ ಯಾವಾಗ್ಲೂ ನಿಮ್ ಜೊತೆನೆ ಹೂ ಇರಬೇಕು ಅಂದ್ರೆ ಒಂದು ಗುಲಾಬಿ ಹೂ ಕೊಡ್ತಾರೆ. ಸೊ ಅದು ನಿಮ್ ಜೊತೆ ಇರ್ಬೇಕು, ಅದು ನಾವು ಒಂದು ಒಂದ್ ಪ್ರಾಡಕ್ಟ್ ಅಲ್ಲಿ ಹಾಕಿ ಒಂದ್ ಮೋಲ್ಡ್ ಅಲ್ಲಿ ಹಾಕಿ, ಸೊ ಅದಕ್ಕೆ ಒಂದ್ ಕೆಮಿಕಲ್ ಬಳಸಿ ಅದು ಯಾವಾಗ್ಲೂ ನಿಮ್ ಹೂ ಯಾವಾಗ್ಲೂ ಹಾಳೆ ಆಗಲ್ಲ ಸರ್. ಆತರ ರೆಡಿ ಮಾಡಿ ಅದಕ್ಕೆ ಒಂದ್ ರೆಸಿನ್ ಆರ್ಟ್ಸ್ ಅಂತ ಹೇಳ್ತಾರೆ ಸರ್. ಅದಕ್ಕೆ ಮೆಹಂದಿ ಆರ್ಟ್ ಬಗ್ಗೆ, ಮೆಹಂದಿ ಅಂತೂ ನಾನು ನಮ್ ಹುಟ್ಟಿದವಾಗಿಂದ ಬಂದಿದ್ದೆ ಸರ್. ನಾನು ಒಂದು ಮುಸ್ಲಿಂ ಇದ್ರೊಳಗೆ ಹುಟ್ಟಿದ್ದು. ಸೊ ನಮ್ಮಲ್ಲಿ ಅಂತದ್ದು ಹುಟ್ಟಿದವಾಗನ ಬಂದಿರೋದೇ ಅದು, ನಾವು ಮೆಹಂದಿ ಡಿಸೈನ್ ಮಾಡೋದು ಸಂಪ್ರದಾಯಿಕ ಕಲೆ ಸರ್ ನಮ್ದು. ಇದ್ರೊಳಗೆ ನಾವು ಅದು ಮುಂಚೆಯಿಂದನ ಮಾಡ್ತಿದ್ದೆ. ಸೊ ಇಲ್ಲಿ ಬಂದಾವಾಗನು ನಾ ಮಾಡುದು ನೋಡ್ಕೊಂಡು, ಉಳಿದವ್ರು ಈ ಸೈಡ್ ಎಲ್ಲ ಮೆಹಂದಿ ಮದ್ರಂಗಿಲ್ಲ ಹಚ್ಚುದಿಲ್ಲಾಗಿತ್ತು. ಅಂದ್ರೆ ನಮ್ಮಲ್ಲಿ ನಾವು ಎರಡು ಮೂರೇ ಮುಸ್ಲಿಮ್ಸ್ ಮನೆ ಎಲ್ಲ ಅಂದ್ರೆ ಅದರ್ಸ್ ಮನೆ ಇದೆ. ಸೊ ಇಲ್ಲಿ ಬಂದಾವಾಗ ಎಲ್ಲರೂ ಆ ಡಿಸೈನ್ ಹಾಕ್ಲಿಕ್ಕೆ ಅಂದ್ರೆ ನಂಗೆ ಕರೀತಾರೆ ಮನೆಗೆ, ಮದ್ವೆಗೆ ಇರ್ಲಿ ಮುಂಜಿಗೆ ಇರ್ಲಿ ಯಾವ್ದು ಕಾರ್ಯಕ್ರಮಕ್ಕೆ ಹೋಗಿ ಮನೆ ಹೋಗಿ ಹಾಕಿ ಬರ್ತೀನಿ. ಸೊ ಅದಕ್ಕೆ ಅಂದ್ರೆ ನಂಗೆ ಅಮೌಂಟ್ ಪೇ ಮಾಡ್ತಾರೆ ಅವ್ರು, ಆದಷ್ಟು ಒಂದೂವರೆ ಸಾವಿರ ಎರಡು ಸಾವಿರ ಹಿಂಗ್ ಪೇ ಮಾಡ್ತಾರೆ. ಅಂದ್ರೆ ಮದುವೆ ಮಗಳಿಗೆ ಹುಡುಗಿಗೆ ಇರ್ಲಿ ಈ ತರ ಬ್ರೈಡಲ್ಸ್ ಗೆ ಅಂತ ಸಪರೇಟ್ ಸಪರೇಟ್ ಅಮೌಂಟ್ ಇರುತ್ತೆ ಸರ್. ಈಗ ಬೇರೆ ಬೇರೆ ಈ ಚಿತ್ರವನ್ನು ಬರೆಯುವಂತಹ ಒಂದು ಸಂದರ್ಭದಲ್ಲಿ, ಮೆಹಂದಿಯಲ್ಲಿ ಅಥವಾ ಮದರಂಗಿಯಲ್ಲಿ ಬರೆಯುವಂತಹ ಒಂದು ಸಂದರ್ಭದಲ್ಲಿ ರೆಡಿಮೇಡ್ ಆಗಿ ಒಂದು ಬುಕ್ಲೆಟ್ ಇರ್ತದ ಅಥವಾ ಹೇಗಿದೆ? ಇಲ್ಲ ಸರ್, ನಾನು ಬುಕ್ಲೆಟ್ ಯೂಸ್ ಮಾಡಲ್ಲ. ಸೊ ನನ್ನ ಮೈಂಡ್ ಅಲ್ಲಿ ಇದು ಮಾಡ್ತೀನಿ, ಡಿಸೈನ್ ಮಾಡ್ತೀನಿ. ಸೊ ಅವ್ರು ಏನ್ ಮಾಡ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದರ ಚಿತ್ರ ಕೈಗೆ ಚಿತ್ರ ಬರೀಬೇಕು, ಪಿಕ್ಚರ್ಸ್ ಇರುತ್ತೆ ಅಲ್ವಾ ಬ್ರೈಡಲ್ ಇಂದು, ಆ ತರ ಪಿಕ್ಚರ್ ಬರ್ಸ್ಕೊಡ್ರಿ ಅಂತ ಅವ್ರು ಕೊಡ್ತಾರೆ, ಈ ತರ ಮಾಡಿಸ್ಕೊಡ್ರಿ ಅಂತ. ಸೊ ಇಲ್ಲಾದ್ರೆ ನಾನು ಸ್ವಂತ ನನ್ನ ಮೈಂಡ್ ಅಲ್ಲಿ ಏನ್ ಬರುತ್ತೆ ಸೊ ಅದೇ ತರ ಬಿಡಿಸ್ತೀನಿ ಸರ್ ನಾನು. ಆಮೇಲೆ ಬೇರೆ ಬೇರೆ ಹಂತದಲ್ಲಿ ನೀವು ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದ್ದೀರಿ ಅಥವಾ ಬೇರೆ ಬೇರೆ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದೀರಿ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ. ಹಾ ಸರ್, ನಾನಂದ್ರೆ ನಾನು ಒಂದು NRLM ಅಲ್ಲಿ ನಾನು ಒಂದು MBK ಅಂತ ಒಂದು ವರ್ಕ್ ಮಾಡ್ತಾ ಇದ್ದೆ ಹಳೆ MBK ಆಗಿ ವರ್ಕ್ ಮಾಡ್ತಾ ಇರುವ MBK ಅಂದ್ರೆ ಮಾಸ್ಟರ್ ಬುಕ್ ಕೀಪರ್ಸ್ ಅಂತ, ಒಂದು 9 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ನನಗೆ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ನಾನು ಬೆಸ್ಟ್ ವರ್ಕರು ಅಂತ ವರ್ಕ್ ಸಂಬಂಧಪಟ್ಟ ಪ್ರಶಸ್ತಿ ಸಿಕ್ಕಿದೆ. ಸೊ ನನ್ನದ್ರೊಳಗಿನ ಆಕ್ಟಿವಿಟಿ ಸಂಬಂಧಪಟ್ಟನ ಬಂತು, ಬುಕ್ಸ್ ಬರೆಯೋದ್ರಲ್ಲಿ ಬಂತು, ಏನಾದರೂ ಸ್ಕಿಲ್ ಅಂದ್ರೆ ಬೇರೆ ವಿಷಯ ಸಂಬಂಧ ಮಾತುಕತೆ ಯಾರ ಹತ್ರ ಮಾತಾಡೋ ಅದು ಎಲ್ಲ ಸೇರಿಸಿ ಮುಂದಂತೂ ನನಗೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್, ತಾಲೂಕು ಲೆವೆಲ್ ಮಟ್ಟಕ್ಕೆ ಜಿಲ್ಲಾ ಮಟ್ಟದಲ್ಲಿ. ಆಮೇಲೆ ಈ ಸ್ವಸಹಾಯ ಸಂಘಗಳ ಬೇರೆ ಬೇರೆ ಉತ್ಪನ್ನಗಳನ್ನ ಮಾರಾಟ ಮಾಡುವುದಕ್ಕೆ ಬೇರೆ ಬೇರೆ ಪ್ರದೇಶಗಳಿಗೆ ನೀವು ಹೋಗ್ತೀರಿ, ಅಂತ ಸಂದರ್ಭದಲ್ಲಿ ನಿಮ್ಮ ಅನುಭವ ಏನು? ಅಲ್ಲಿ ಹೋದ್ಮೇಲೆ ಸರ್ ನಾವು ಪ್ರದೇಶಕ್ಕೆ ಬೇರೆ ಹೋಗ್ತಿವಲ್ಲ ಸರ್, ಅವಾಗ ನಮ್ಗೆ ಒಂದು ಅನಿಸ್ತದೆ ನಮ್ಗೆ ಈ ತರ ಬರಬೇಕು. ಮಹಿಳೆಯರು ಹೊರಗಡೆ ಬಂದು ನೋಡಿದ್ರೆ ಯಾವ ತರ ಬಿಸ್ನೆಸ್ ಮಾಡ್ತಾರೆ, ಯಾವ ತರ ಒಂದೊಂದು ಹೆಣ್ಣು ಅಲ್ಲಿ ಎಲ್ಲ ಬರೋರು ಮಹಿಳೆಯರೇ ಸರ್, ಯಾರು ಜೆಂಟ್ಸ್ ಇಲ್ಲ, ಅಲ್ಲಿ ಬರೋರು ಮಹಿಳೆಯರು. ಅಷ್ಟು ದೂರಿಂದ ಬರ್ತಾರೆ ಅವರು, ಇಲ್ಲ ಬಿಹಾರ್ ಇರ್ಲಿ ಗುಜರಾತ್ ಕಲ್ಕತ್ತಾ, ಅಲ್ಲಿಂದ ಬಂದು ತನ್ನ ಪ್ರಾಡಕ್ಟ್ಸ್ ತಗೊಬಂದು ಸೇಲ್ ಮಾಡ್ತಾರೆ. ನಮ್ಗೆ ಸ್ಕಿಲ್ ಅದು ಕಲೀಲಿಕ್ಕೆ ಸಿಗತ್ತೆ ಸರ್. ನಮ್ಗೆ ಹೇಳೋದಿದ್ರೆ ನನ್ಗೆ ನನ್ನ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಾನು ಡೆಲ್ಲಿ ಹೋಗಿದ್ದೆ ಸರ್, ಸೊ ನಾನು ಅಲ್ಲೇ ನನ್ಗೆ ಟರ್ನಿಂಗ್ ಪಾಯಿಂಟ್ ನಾನು ಅವಾಗ ನೋಡ್ಕೊಂಡೆ ಮಹಿಳೆಯರು ಯಾವ ತರ ಮಾಡ್ತಾ ಇದಾರೆ ಪ್ರದರ್ಶನ, ಏನೇನು ಆಕ್ಟಿವಿಟೀಸ್. ಸೊ ನಾವು ಇನ್ನೂ ತನಕ ಹಲಸಿನಕಾಯಿ ಹಪ್ಪಳ ಚಿಪ್ಸ್ ಇದ್ರೊಳಗೆ ಇದ್ದೀವಿ, ನಾವು ಬೇರೆ ಇನ್ನೂ ತನಕ ಹೋಗ್ತಾನೆ ಇಲ್ಲ. ಸೊ ಆವಾಗ ನಾನು 2019 ನಾನು ಅವಾಗ ಮೈಂಡ್ ಚೇಂಜ್ ಮಾಡಿದವಳು, ಈಗಲೂ ಅದ್ಯ ತೇರಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಡಿಫ್ರೆಂಟ್ ಏನಾದ್ರು ಒಂದು ಡಿಫ್ರೆಂಟ್ ತಗೋಬೋದು, ಮಾರ್ಕೆಟ್ ಅಲ್ಲಿ ಏನ್ ಅವೈಲೇಬಲ್ ಅಂದ್ರೆ ನಮ್ಗೆ ಸಿಗ್ತಾ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ತಗೋಬಂದ್ರೆ ಸ್ವಲ್ಪ ಎಲ್ಲರೂ ಡಿಫ್ರೆಂಟ್ ತಗೊಳ್ತಾರಂತೆ. ಸ್ಥಳೀಯವಾಗಿ ಈಗ ಗ್ರಾಮ ಪಂಚಾಯತ್ ಆಗ್ಬಹುದು ಅಥವಾ ವಿವಿಧ ಬ್ಯಾಂಕ್ಗಳಾಗಬಹುದು, ಯಾವ ರೀತಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಈ ಸ್ವಸಹಾಯ ಸಂಘಗಳಿಗೆ? ಇಲ್ಲ ಸರ್, ನಮ್ಮ ಗ್ರಾಮ ಪಂಚಾಯತ್ ಬಹಳ ಸಪೋರ್ಟ್ ಇದೆ ಸರ್. ಸಪೋರ್ಟ್ ಇದ್ದಕ್ಕೆ ನಮ್ಮ ಒಕ್ಕೂಟ ಭಾಗ್ಯಶ್ರೀ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟ ವಜ್ರಳಿ ಗ್ರಾಮ ಪಂಚಾಯತ್ ಅಲ್ಲಿ ಇದೆ ಸರ್, ಅದು ಸ್ಟೇಟ್ ಮಟ್ಟಕ್ಕೆ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಸೊ ಅವರು ಗ್ರಾಮ ಪಂಚಾಯತ್ ಬಹಳ ಸಪೋರ್ಟ್ ಮಾಡ್ತಾರೆ ನಮ್ಮ ಒಕ್ಕೂಟಕ್ಕೆ. ಸೊ ಮತ್ತು ಅದರಲ್ಲಿ ಮತ್ತು ಬ್ಯಾಂಕ್ ಅವರು ಸಹ ನಾವು ಯಾವ್ದಾದ್ರು ಒಂದು ವಸ್ತು ಯಾವ್ದಾದ್ರು ಅದು ಸ್ಲಿಪ್ ಬರೀಲಿಕ್ಕೆ ಬರಲಿಲ್ಲಪ್ಪ, ನೆಫ್ಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ನಮ್ಗೆಲ್ಲ ಸಪೋರ್ಟ್ ಮಾಡಿ ಹೇಳ್ತಾರೆ ಬ್ಯಾಂಕ್ ಕೆವಿ ಗ್ರಾಮೀಣ ವಿಕಾಸ ಗ್ರಾಮೀಣ ಬ್ಯಾಂಕ್ ಅವರು. ಸೊ ಅವರು ಸಹ ನಮ್ಗೆ ಬಹಳ ಸಪೋರ್ಟ್ ಮಾಡ್ತಾರೆ. ಬ್ಯಾಂಕ್ ಲಿಂಕೇಜಸ್ ಇರಲಿ, ಇಂಡಿವಿಜುವಲ್ ಲೋನ್ಸ್ ಇರಲಿ, ಮಹಿಳೆಯರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಬ್ಬೊಬ್ರು ಬ್ಯಾಂಕ್ ಅಲ್ಲಿ ಅರ್ಜಿ ಬರೀಲಿ ಕೊಡೋಕೆ ಬೇಜಾರು ಮಾಡ್ತಾರೆ. ಸೊ ನಮ್ಮ ಆ ಸೈಡ್ ಈ ಸೈಡ್ ಬ್ಯಾಂಕ್ ಅಲ್ಲಿ ಅವರು ಕೆವಿಜಿ ಬ್ಯಾಂಕ್ ಅವರು ಆತರ ಮಾಡಲ್ಲ, ಮ್ಯಾನೇಜರ್ ಇರಲಿ, ಕ್ಯಾಶಿಯರ್ ಇರಲಿ, ಪಿಒನ್ ಇರಲಿ, ಎಲ್ಲರೂ ಬಹಳ ಸಪೋರ್ಟ್ ಮಾಡ್ತಾರೆ ಸರ್ ಮಹಿಳೆಯರಿಗೆ. ಈ ಸ್ವಸಹಾಯ ಸಂಘದ ಗೃಹಿಣಿಯರಿಗೆ ಕುಟುಂಬದವರ ಒಂದು ಪ್ರೋತ್ಸಾಹ ಎಷ್ಟು ಮಟ್ಟಿಗೆ ಬೇಕಾಗ್ತಾ ಇದೆ, ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ? ಕುಟುಂಬದೇ ಮೇನ್ ಸಪೋರ್ಟ್ ಅಂದ್ರೆ ಕುಟುಂಬದೇ ಇರಬೇಕು ಸರ್. ಯಾಕಂದ್ರೆ ಮಹಿಳೆಯರಿಗೆ ಹೊರಗಡೆ ಹೋಗ್ಲಿಕ್ಕೆ ಹಸ್ಬೆಂಡೇ ಇರಬೇಕು. ಕಾರಣ ಅಂದ್ರೆ ಹೋಗ್ತೀವಿ ಅಂದ್ರೆ ತಿಂಗಳಕ್ಕೆ ಒಂದ್ ಎರಡು ಮೀಟಿಂಗ್ ಇರುತ್ತೆ, ಹೋಗ್ಬೇಕಂದ್ರೆ ಮಹಿಳೆಯರಿಗೆ ಸಪೋರ್ಟ್. ಸೊ ನಮ್ಮಲ್ಲಿ ಸಹ ನಮ್ದಲ್ಲಿ ಒಕ್ಕೂಟ ವಜ್ರಳ್ಳಿ ಗ್ರಾಮ ಪಂಚಾಯತ್ ಅಲ್ಲಿ ನಾವು 38 ಸ್ವಸಹಾಯ ಸಂಘದ್ರ ಮಾಡ್ಕೊಂಡಿದೀವಿ ಸರ್. ಅದ್ರೊಳಗೆ 457 ಸದಸ್ಯರಿದ್ದಾರೆ. ಸೊ ಎಲ್ಲಾ ಫಂಕ್ಷನ್ಸ್ ಇರ್ಲಿ, ಎಲ್ಲಾ ಮೀಟಿಂಗ್ಸ್ ಎಲ್ಲರೂ ಅಟೆಂಡ್ ಆಗ್ತಾರೆ. ಅಂದ್ರೆ ಮುಂಚೆ ಅವ್ರ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಏನಂತ ಗೊತ್ತಿಲ್ಲಾಗಿತ್ತು. ಒಂದು 8-10 ದಿವಸ ಹಿಂದೆ ವರ್ಷ ಹಿಂದೆ ಅವರಿಗೆ ಸಂಘದ ಇಂಟರ್ ಏನಿದೆ ಅಂತ ಅವ್ರ ಬಗ್ಗೆ ಗೊತ್ತಿಲ್ಲಾಗಿತ್ತು. ಸೊ NRM ಬಂದ ಮೇಲೆ ಅವರಿಗೆ ಏನು ವಿಶೇಷತೆ ಇದೆ ಸ್ವಸಹಾಯ ಸಂಘದಲ್ಲಿ, ಹೋದ್ರೆ ಏನೇನ್ ಸಿಗತ್ತೆ. ಒಂದ್ ಸ್ವಸಹಾಯ ಸಂಘಕ್ಕೆ ಸರ್, ಒಂದ್ ಸ್ವಸಹಾಯ ಸಂಘಕ್ಕೆ ಕೃಷಿ ಸಖಿ ಅಂತ ಒಬ್ರು ಬರ್ತಾರೆ, ಪಶು ಸಖಿ ಅಂತ ಬರ್ತಾರೆ, ಕೃಷಿ ಉದ್ಯೋಗ ಸಖಿ ಒಬ್ರು ಇರ್ತಾರೆ, FLCRP ಅಂದ್ರೆ ಆರ್ಥಿಕ ಸಾಕ್ಷರತೆ ಅಂತ ಒಬ್ರು ಇರ್ತಾರೆ, ಮಾಸ್ಟರ್ ಬುಕ್ ಕೀಪರ್ ಅಂತ ಒಬ್ರು ಇರ್ತಾರೆ, LCRP ಲೋಕಲ್ ರಿಸೋರ್ಸ್ ಪರ್ಸನ್ ಅಂತ ಒಬ್ರು, 6-7 ಜನ ಒಂದ್ ಸ್ಟಾಫ್ ಇರ್ತಾರೆ ಒಂದ್ ಸ್ವಸಹಾಯ ಸಂಘಕ್ಕೆ ಸಂಬಂಧ. ಅಂದ್ರೆ ಕೃಷಿ ಬಗ್ಗೆ ನಿಮ್ ಮಾಹಿತಿ ಬೇಕಂದ್ರೆ ಕೃಷಿ ಇಲಾಖೆಯಿಂದ ಎಲ್ಲ ಮಾಹಿತಿ ಕೊಡ್ತಾರೆ ಸರ್ ಅವರು. ಪಶು ಇಲಾಖೆ ಬಗ್ಗೆ ಮಾಹಿತಿ ಬೇಕಾ ನಿಮ್ಗೆ ಪಶು ಇಲಾಖೆ ಬಗ್ಗೆ, ನಿಮ್ ಬ್ಯಾಂಕಿನ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ಗೆ FLCRP ಇದ್ದಾರೆ. ಈಗ ಒಕ್ಕೂಟದ ಬಗ್ಗೆ ಮಾಹಿತಿ ಬೇಕಂದ್ರೆ ಒಕ್ಕೂಟ MBK LCRP ಅಂತ ಬುಕ್ ಕೀಪರ್ಸ್ ಇರ್ತಾರಲ್ಲ ಅವ್ರು ಮಾಹಿತಿ ಕೊಡ್ತಾರೆ ಸರ್. ಈ ತರ ಅಂದ್ರೆ ಆ ತರ ಸ್ವಸಹಾಯ ಸಂಘಕ್ಕೆ ಬೆಳವಣಿಗೆ ಆಗ್ತಾ ಇದೆ ಸರ್. ಅಂದ್ರೆ ಅವರಿಗೆ ಮೇಲ್ಮಟ್ಟ ತಗೊಂಡು ಹೋಗ್ಲಿಕ್ಕೆ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದಾರೆ ಸರ್. ಒಟ್ಟಿನಲ್ಲಿ ಈ ಸ್ವಸಹಾಯ ಸಂಘ ಅಥವಾ ಸ್ತ್ರೀ ಶಕ್ತಿ ಸಂಘಗಳಿಂದ ಹೊರಗೆ ಉಳಿದಂತಹ ಗೃಹಿಣಿಯರಿಗೆ ನಿಮ್ಮ ಒಂದು ಸಲಹೆ ಇದೆ? ಅವ್ರು ನಾ ಹೇಳ್ತೀನಿ ಅಂದ್ರೆ ಅವರಿಗೆ ಆದಷ್ಟು ನೀವು ಸ್ವಸಹಾಯ ಸಂಘಕ್ಕೆ ಸೇರ್ಪಡೆ ಆಗ್ರಿ. ಯಾಕಂದ್ರೆ ಸ್ವಸಹಾಯ ಸಂಘಕ್ಕೆ ಸೇರ್ಪಡೆ ಆದ್ರೆ ಬಹಳ ನಿಮ್ಗೆ ವ್ಯಾಲ್ಯೂ ಇದೆ. ಮತ್ತೇನಂದ್ರೆ ಇಂಪಾರ್ಟೆನ್ಸ್ ಅಂದ್ರೆ ನಿಮ್ಗೆ ಎಲ್ಲ ವಿಷಯನೂ ಗೊತ್ತಾಗತ್ತೆ, ಯಾರ ಜೊತೆಗೆ ಹೆಂಗ್ ಇರಬೇಕು, ಹೆಂಗ್ ಬರೀಬೇಕು ಬುಕ್ಸ್ ನ, ಬ್ಯಾಂಕಿನ ವ್ಯವಹಾರ ಇರ್ಲಿ, ಎಲ್ಲ ಇಲಾಖೆ ವ್ಯವಹಾರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಸೊ ನಿಮ್ಮಲ್ಲಿ ಫ್ರೆಂಡ್ಲಿನೂ ಜಾಸ್ತಿ ಆಗತ್ತೆ, ಫ್ರೆಂಡ್ಸ್ನೂ ಜಾಸ್ತಿ ಆಗತ್ತೆ. ಅಕ್ಕಪಕ್ಕದವರು ಒಂದು 10 ಜನ ಸೇರಿಸಿದ್ರೆ 10 ಕುಟುಂಬ ಸೇರುತ್ತೆ ನಿಮ್ಮನೆ ಒಂದು ಒಂದು ಸಂಘದಲ್ಲಿ. 10 ಕುಟುಂಬ ಬಗ್ಗೆ ನಿಮ್ಗೆ ಗೊತ್ತಾಗತ್ತೆ, ನೀವು ಅವ್ರ ಬಗ್ಗೆ ಹೆಂಗಿರ್ತಾರೆ, ಅವ್ರು ಎಲ್ಲಾನು ಒಂದ್ಸಲ ಫ್ರೆಂಡ್ಲಿ ಆಗಿರಬಹುದು ಅಂತ. ಬಹಳ ಸಂತೋಷ ಶರೀಫ ಎಂ ಮುಲ್ಲಾ ಅವರೇ, ಬೇರೆ ಬೇರೆ ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಂಡಿದ್ರೆ, ವಿಶೇಷವಾಗಿ ಈ ಸ್ವಸಹಾಯ ಸಂಘಗಳಲ್ಲಿ ಇದ್ದುಕೊಂಡು ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡುವುದಿರಬಹುದು, ಅವುಗಳನ್ನ ಒಂದು ಮಾರಾಟವನ್ನ ಕಂಡುಕೊಂಡಿರುವಂತಹದ್ದಾಗಬಹುದು, ಈ ಎಲ್ಲ ವಿಷಯದ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಮೂಲಕ ಸ್ವಉದ್ಯೋಗ ಈ ಕುರಿತು ವಜ್ರಳ್ಳಿ ಯಲ್ಲಾಪುರದ ಶರೀಫಾ ಬಿ ಎಂ ಮುಲ್ಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ಪ್ರಸಾದ್. ಈಗ ಕೃಷಿ ಮಾಹಿತಿ. ಹಾಲು ಒಂದು ನೈಸರ್ಗಿಕ ಸಂಪೂರ್ಣ ಆಹಾರ. ಇದರಲ್ಲಿ ಕೊಬ್ಬು, ಪ್ರೋಟೀನ್, ಲ್ಯಾಕ್ಟೋಸ್, ಲವಣಗಳು, ವಿಟಮಿನ್ಗಳು ಹಾಗೂ ಉಪಯುಕ್ತ ಬ್ಯಾಕ್ಟೀರಿಯಾಗಳಿವೆ. ಹಾಲು ಅಮೃತಕ್ಕೆ ಸಮಾನವೆನ್ನುತ್ತಾರೆ. ಎಲ್ಲಾ ವಯಸ್ಸಿನವರು ಇಷ್ಟಪಡುವ, ಎಲ್ಲರಿಗೂ ಒಗ್ಗುವ ಏಕೈಕ ಆಹಾರವೆಂದರೆ ಅದು ಹಾಲು. ಪ್ರಾಣಿ ಮೂಲದ ಎಲ್ಲಾ ಆಹಾರಗಳಲ್ಲಿ ಹಾಲನ್ನು ಪರಿಪೂರ್ಣ ಆಹಾರವೆಂದು ಪರಿಗಣಿಸಲಾಗಿದೆ. ನಮ್ಮ ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದೇಶ. ಆದರೆ ಹಾಲಿನ ಗುಣಮಟ್ಟಕ್ಕೆ ಬಂದಾಗ ನಾವು ಮುಂದುವರಿದ ರಾಷ್ಟ್ರಗಳೊಂದಿಗೆ ಪೈಪೋಟಿ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ವೈಜ್ಞಾನಿಕ ಹಾಲು ಉತ್ಪಾದನಾ ಪದ್ಧತಿಯನ್ನು ಅಳವಡಿಸದೆ ಹಳೆಯ ಪದ್ಧತಿಗಳನ್ನು ಪಾಲಿಸ್ತಾ ಇರೋದು. ಆರೋಗ್ಯವಂತ ಹಸುವಿನ ಕೆಚ್ಚಲಿನ ಹಾಲು ಯಾವುದೇ ಹಾನಿಕಾರಕವಲ್ಲ. ಆದರೆ ಕೆಚ್ಚಲಿನಿಂದ ಹೊರಬಂದ ಹಾಲು ವಿವಿಧ ಹಂತದಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳಿಂದ ಮಾಲಿನ್ಯಗೊಳ್ಳುತ್ತೆ. ಹೀಗೆ ಮಾಲಿನ್ಯಗೊಂಡ ಹಾಲು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಕಡಿಮೆ ಗುಣಮಟ್ಟದ ಹಾಲು ಮತ್ತು ಅದರ ಉತ್ಪನ್ನಗಳು ರಫ್ತಿಗೆ ಯೋಗ್ಯವಲ್ಲ. ಆದ್ದರಿಂದ ದೇಶದ ಹಾಲಿನ ಉತ್ಪನ್ನಗಳ ರಫ್ತುಗಳಿಗಾಗಿ ಮತ್ತು ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಶುದ್ಧ ಹಾಲು ಉತ್ಪಾದನೆ ಬಹಳ ಮುಖ್ಯ.

ಮಿರಜಾರೆ ಮಿರಜಾರೆ ಯವಂದೆ ರಾಮ ಸ್ವಾಮಿ ಮುರತನ ನಮಸ್ಕಾರ ಇದುವರೆಗೆ ಜನಪದ ಸಂಗೀತದಲ್ಲಿ ವಿಠೋಬಾ ಡಿ ಮರಾಠೆ ಮತ್ತು ಸಂಗಡಿಗರಿಂದ ಜತಿ ಕೋಲಾಟದ ಹಾಡುಗಳನ್ನು ಕೇಳಿದಿರಿ.